5 MHz. ಈಗ ವೇಳೆ 5:30 18 ಸೆಕೆಂಡ್ಗಳು. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೋಡಗನ ಕೋಳಿ ನುಂಗಿತ ಚಿತ್ರದ ಗೀತೆ ಹಾಡಿದ್ದಾರೆ ನಂದಿತಾ ಮತ್ತು ಕಾರ್ತಿಕ್. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಸಾಧು ಕೋಕಿಲ. ಶುಭಾಶಯಗಳು ನಿನ್ನ ಹೆಸರಿಗೆ ಬರೀನು ವೇದ ಎಲ್ಲ ಹೆಸರಿಗೆ ಗೀತೆ ಲೀ ಚಿತ್ರದ್ದು. ಹಾಡಿರುವ ಕಲಾವಿದರು ಅನುರಾಧ ಭಟ್ ಮತ್ತು ಸಂತೋಷ್ ವೆಂಕಿ. ಮಾ ಸಾಕ್ಷಿನಾದೆ ಪ್ರತಿಗಳಿಗೆ ನಿನ್ನ ಜೊತೆ ಇರುವೆ ಅಲೆಗಳಿಗೆ ಜೀವನಾನೇ ಬಿರುಭಯ ಬಿದ್ದಿರದ ತನು ಮಿಡಿತ ಕಣೆ ಎರೆ ಬಡಿದಕ್ಕೆ ಸಾಕ್ಷಿ ನೀನಾದೆ ಜಗದೊಳಗೆ ನನ್ನೊಲವೊಳಗೆ ಸನಮ ಸೀರನಾಗಿ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಮತ್ತು ರಮೇಶ್ ಚಂದ್ರ. ಗೀತೆಯನ್ನು ರಚಿಸಿ ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ. ಚಿತ್ರ ಪ್ರೇಮಾಚಾರಿ. ಆನೆ ಮಲೆ, ಜೇನು ಮಲೆ, ಗುತ್ತಿ ಮಲೆ, ಗುಲಗಂಜಿ ಮಲೆ, ಏಳು ಮಲೆ, 77 ಮಲೆ ಮೇಲೆ ನಿತ್ಯ ನಾಟ್ಯವಾಡುವಂತ ಮಾಯಕಾರ ಮಾದಯ್ಯನ ಪಾದಕ್ಕೆ ಉಗೇ ಅನ್ನಿರೋ, ಉಗೇ ಅನ್ನಿರೋ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೈನ್ಗೆ ಚೆಲ್ಲಿದರು ಮಲ್ಲಿಗೆಯ ಆಹ ಚೆಲ್ಲಿದರು ಮಲ್ಲಿಗೆಯ. ಆದಿ ಮಲ್ಲಯ್ಯನ್ ಮದುವೆ ಅಂತ ಮದುವೆ ನಮ್ವಾಲ್ಗಾನು ಊರಿ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮಾಯಕಾರ ಮಾದೈನೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ. ಿಟ್ರು ಅವಳೆ ಜಾತ್ರೆ ಗವಳೆ ಕಂಪು ತಂಪು ತರ್ಲಿ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೈನ್ಗೆ ಚೆಲ್ಲಿದರು ಮಲ್ಲಿಗೆಯ ಆ ಚೆಲ್ಲಿದರು ಮಲ್ಲಿಗೆಯ. ಶಿವನಿ ಒಪ್ಪಿಸಿರಿ ಅಂಬೆ ನಿಂಗೆ ವಯಸ್ಸಾಯಿತೋ ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿಗಳು ಅನಿರುದ್ಧ್ ಮತ್ತು ಸಂಗಡಿಗರದು. ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಆತ್ಮೀಯ ಕೇಳಿದರೆ ಚಿತ್ರಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಈಗ ವರ್ಷ ಚಿತ್ರದ್ದು. ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನದ ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಹರಿಹರನ್. ತಂಪಿನಲ್ಲಿ ಏತಕ್ಕೆ ಬೆವರುತ್ತೀಯ ಕೆಳಗರೆ ಮುಂದಿನ ಗೀತೆಗೂ ಮುನ್ನ ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಶಿವಮೊಗ್ಗ ತಾಲೂಕು ಇವರು ಇನ್ಸ್ಟಾಲೇಷನ್ ಮತ್ತು ಸರ್ವಿಸಿಂಗ್ ಆಪ್ ಸಿಸಿಟಿವಿ 13 ದಿನಗಳ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ನಿರುದ್ಯೋಗಿ ಯುವಕರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-45 ವರ್ಷ ವಯೋಮಿತಿ ಒಳಗಿನವರಾಗಿರಬೇಕು. 8ನೇ ತರಗತಿ ಉತ್ತೀರ್ಣರಾಗಿದ್ದು ಗ್ರಾಮೀಣ ಭಾಗದ ಬಿಪಿಎಲ್ ಪಡಿತರ ಚೀಟಿ ಹೊಂದಿರಬೇಕು ಮತ್ತು ಸ್ವ ಉದ್ಯೋಗ ಪ್ರಾರಂಭಿಸಲು ಆಸಕ್ತಿ ಇರಬೇಕು. ತರಬೇತಿ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿಯು ಇದೇ ತಿಂಗಳ 30ರಿಂದ ಪ್ರಾರಂಭವಾಗಲಿದ್ದು ಆಸಕ್ತರು ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಹೊನ್ನಾಳಿ ರಸ್ತೆ ಹೊಳಲೂರು ಶಿವಮೊಗ್ಗ ತಾಲೂಕು ಇವರಿಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಇವರ ಮೊಬೈಲ್ ನಂಬರ್ 866-00-62-683 ಮತ್ತೊಮ್ಮೆ 866-00-62-683 ಪ್ರಕಟಣೆ ಕೇಳಿದಿರಿ. ತುಂತುರು ಮಳೆಯಂತ ಹೆಸರೇ ನಂದು. ನಿಂದಿದ ಚಂದ್ರನಿಗೆ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಚಿತ್ರದ ಹಾಡನ್ನ ಕೇಳ್ತಾ ಇದ್ದೀರಾ. ಕೇಳಿ ಬರುತ್ತಿರುವ ಧ್ವನಿ ಅಜಯ್ ವಾರಿಯರ್ ಅವರದು. ಕಾರ್ಯಕ್ರಮದ ಕಡೆಯದಾಗಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಜಾಲಿಬಾಯಿ ಚಿತ್ರದ ಗೀತೆ. ಬಾಯೆಂದರೆ ಪ್ರೀತಿ ಬಾರದು, ಹೋಗೆಂದರೆ ಪ್ರೀತಿ ಹೋಗದು, ಎಷ್ಟೆಂದರು ಪ್ರೀತಿ ಒಂದು ಜಾದು. ಕಣ್ಮುಂದೆ ಕಂಡು ಬರುವುದು, ಕೈ ಸಿಗದೆ ಹೋಗಿ ಬಿಡುವುದು, ಏನೇನೋ ಬದಲು ಬದಲು ನಮದು. ಹೃದಯಗಳು ಹೀಗೇನೆ ತನಗೆ ತನದೇ ಚಿಂತೆ, ಮುಚ್ಚಿರುವ ಬೆಳಕು ಬರಬೇ. ಪ್ರೀತಿಯುಂಟು ಎಲ್ಲಿ ಬಚ್ಚಿ ಕೊಳ್ಳುವೆ, ಮನಸ್ಸು ಬಿಚ್ಚಿ ನಡೆಯಬೇಕು. ಪ್ರೀತಿಯೊಂದು ತಪ್ಪು ಅಂದ್ರೆ ದೇವರಲ್ಲೂ ತಪ್ಪಿದೆ, ಪ್ರೀತಿ ಇರದೆ ದೇವರೆಲ್ಲ.